ಪ್ರಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ, ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ, ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರೀ ಹೋ ಭರ್ಪಾಯೀ, ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭೀ ಭಾಯಿ. ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ, ಏಕ್ ಮೌಸಮ್ ಏಕ್ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ, ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕೃಷಿ ಔರ್ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ಚಿದಾನಂದಪ್ಪ ಅವರೊಂದಿಗಿನ ಸಂದರ್ಶನ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನು ಕೇಳುವಿರಿ. ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ಚಿದಾನಂದಪ್ಪ ಅವರೊಂದಿಗಿನ ಸಂದರ್ಶನವನ್ನ ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಪ್ರಗತಿಪರ ಕೃಷಿಕರಾದ ಆರ್ ಚಿದಾನಂದಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಚಿದಾನಂದಪ್ಪರ ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಚಿದಾನಂದಪ್ಪರ ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? 8-10 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಮುಂಚೆ ಅಂತ ಕಡಿಮೆ ಗೊಬ್ಬರ ಔಷಧಿ ಬಳಸ್ತಾ ಇದ್ವಿ, ಉಳುಮೆ ಮಾಡೋದು ಕಡಿಮೆ ಮಾಡ್ತಾ ಇದ್ವಿ ಸರ್. ಅದೇ ಇದು ಪಾಳೆಕಾರ ಇದು ಕಾರ್ಯಕ್ರಮ ಕೇಳಿ ಕಡಿಮೆ ಮಾಡ್ತಾ ಇದ್ವಿ ಸರ್. ಕಳೆ ನಿರ್ವಹಣೆ ಬಗ್ಗೆ ನಮಗೆ ಮಿಷಿನ್ಗಳು ಯಂತ್ರಗಳು ಇರಲಿಲ್ಲ ಸರ್ ಮುಂಚೆ. ಇತ್ತೀಚೆಗೆ ಈಗ 2-3 ವರ್ಷದಿಂದ ತಗೊಂಡು ಮಿಷಿನಲ್ಲೇ ಕಳೆ ನಿರ್ವಹಣೆ ಮಾಡ್ತೀವಿ ಸರ್. ಯಾಕೆ ಕೃಷಿ ಬದುಕಿಗೆ ಬರ್ಬೇಕು ಅನ್ನಿಸ್ತು ನಿಮಗೆ? ಇಲ್ಲ, ನಮ್ದು ಉದ್ಯೋಗನೇ ಕೃಷಿ ಉದ್ಯೋಗ ಸರ್. ನಾವು SLC ಫೇಲ್ ಆದ್ವಿ, ಮುಂದೆ ಓದಕ್ಕಾಗ್ಲಿಲ್ಲ. ನಾವು 4-5 ಜನ ಅಣ್ಣತಮ್ಮಗಳಲ್ಲ ಸರ್. ಹಂಗಾಗಿ ಜಮೀನ್ ಬೇರೆ ಜಮೀನ್ ಇತ್ತಲ್ಲ, ಹಂಗಾಗಿ ಇದನ್ನೇ ಅಳವಡಿಸ್ಕೊಂಡು. ಅಂದ್ರೆ ನಿಮ್ ತಂದೆಯವ್ರು ಕೃಷಿ ಬದುಕು ಮಾಡ್ತಾ ಇದ್ರ? ಹ್ಞೂ ಸರ್, ಕೃಷಿ ಮಾಡ್ತಾ ಇದ್ರೆ. ಆದ್ಮೇಲೆ ಎಲೆಕ್ಟ್ರಿಷಿಯನ್ ಹುದ್ದೆ ಮಾಡ್ತಿದ್ದೆ ಸರ್. ಮತ್ತೆ ಮೋಟರ್ ವೆಲ್ಡಿಂಗ್ ಮಾಡ್ತಾ ಇದ್ದೆ. ಅದೊಂದು 7-8 ವರ್ಷ ಮಾಡಿದೆ ಸರ್. ಆಮೇಲೆ ಅದು ಹುಡುಗರು ವಯಸ್ಸಿದ್ದ ಮಾಡ್ಬೋದು ಸರ್, ಹಾರ್ಡ್ ವರ್ಕ್ ಅದು. ಹೌದು, ಕೃಷಿ ಕೆಲಸನೇ ಸುಲಭ ಅಂತೇಳಿ ಆಮೇಲೆ ಇದಕ್ಕೆ ಬಂದ್ರಿ. ಇದಕ್ಕೆ ಬಂದ್ರಿ. ನಿಮ್ ತಂದೆರನು ಕೃಷಿಕರನಾ? ಹ್ಞೂ ಸರ್, ಕೃಷಿಕರ ಸರ್. ನಿಮ್ದು ಜಮೀನು ಎಷ್ಟು ಎಕರೆ ಇದೆ? ನಮ್ದು ಒಂದು 12 ಎಕರೆ ಇತ್ತು ಸರ್. ಅದೆಲ್ಲ ಎಲ್ಲ ಬೇರೆ ಆಗಿದೆ. ಅಣ್ಣ ತಮ್ಮಗಳೆಲ್ಲ ಭಾಗ ಮಾಡ್ಕೊಂಡಿದ್ರ? ಈಗ ನಮ್ ಮೂರುವರೆ ಎಕರೆ ಇತ್ತು. 3.5 ಎಕರೆ ಇದೆ. ಎಲ್ಲ ನೀರಾವರಿನ ಕೃಷಿ ಜಮೀನು? ಎಲ್ಲ ನೀರಾವರಿ ಸರ್. ನೀರಾವರಿ. ಏನೇನು ಬೆಳೆಗಳು ಬೆಳಿತೀರಾ? ಅದೆ ತೆಂಗು ಅಡಿಕೆ ಬಾಳೆ ಮಿಶ್ರ ಬೆಳೆಯಾಗಿ ಅರಶಿನ ಶುಂಠಿ ತರಕಾರಿಗಳು ಮಾಡ್ಕೊಂಡಿದ್ವಿ ಸರ್. ಈ ತೋಟಗಾರಿಕೆ ಬೆಳೆಗಳು ಬೆಳೀತಾ ಇದ್ರ ತೆಂಗು ಬಾಳೆ ಅಡಿಕೆ ಇವನ್ನೆಲ್ಲ ಯಾಕೆ ಈ ತರ ಬೆಳೆಗಳನ್ನ ಬೆಳಿಬೇಕಂತ ಆಸಕ್ತಿ ಬಂತು ನಿಮ್ಗೆ? ಇಲ್ಲ, ಬಹು ಬೆಳೆಗಳನ್ನ ಮಾಡೋದ್ರಿಂದ ರೋಗಗಳು ಕಮ್ಮಿ ಆಗ್ತದೆ ಸರ್, ಕೀಟ ಬಾಧೆ ತೊಂದರೆ ಇರಲ್ಲ ಅಂತೇಳಿ. ಕಾಡಲ್ಲಿ ಹೆಂಗೆ ಹೆಂಗೆ ಬಹು ಜಾತಿ ಗಿಡಗಳು ಇರೋದ್ರಿಂದ ಒಂದಕ್ಕೊಂದು ಬ್ಯಾಲೆನ್ಸ್ ಆಗುತ್ತೆ ಸರ್, ಒಂದು ಕೀಟ ಇನ್ನೊಂದು ತಿಂದು ಅವಳ ಒಂದು ಎಲೆ ಇನ್ನೊಂದಕ್ಕೆ ಎಲೆ ಔಷಧಿ ಇನ್ನೊಂದು ಗೊಬ್ಬರನ ಆಗಿ ಉಪಯೋಗ ಆಗುತ್ತೆ ಸರ್. ಅದು ಹೌದು, ಒಂದೇ ತರ ಮಾಡೋದ್ರಿಂದ ಒಂದೇ ಬೆಳೆ ಬೆಳೆಯೋದ್ರಿಂದ ರೋಗಗಳು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತೆ, ಮತ್ತೆ ನಾವು ಹೆಚ್ಚು ಆದಾಯ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ, ಒಂದ್ಸರಿ ತುಂಬಾ ಲಾಸ್ ಆಗುತ್ತೆ, ಕೆಲವೊಂದ್ಸರಿ ರೇಟ್ ಸಿಗೋದಿಲ್ಲ. ಹಂಗಾಗ್ಬಿಟ್ಟು ಈ ಮಿಶ್ರ ಬೆಳೆಗಳಿದ್ರೆ ಒಂದ್ ಬೆಳೆ ಕೈ ಕೊಟ್ರೆ ಇನ್ನೊಂದ್ ಬೆಳೆ ಕೈ ಹಿಡಿತಾರೆ ರೈತರು. ಹಂಗಾಗಿ ಸರ್ ತಪ್ಪು ಮಾಡ್ಕೊಳೋದು, ಏಕ ಬೆಳೆ ಅಂತ ಯಾವ್ದು ರೇಟ್ ಇರುತ್ತೋ ಅದನ್ನೇ ಏಕ ಬೆಳೆ ಅಂತ ಮಾಡಕ್ ಹೋಗ್ತಾರೆ. ಏಕ ಬೆಳೆ ಮಾಡಿದ ತಕ್ಷಣ ಮತ್ತೆ ಅದಕ್ಕೆ ರೋಗ ಬೀಳುತ್ತೆ, ಔಷಧಿ ಹೊಡಿಬೇಕು, ಔಷಧಿ ಹೊಡೆದ ತಕ್ಷಣ ಮತ್ತೆ ಗೊಬ್ಬರ ಹಾಕ್ಬೇಕು, ಭೂಮಿ ಒಂದೇ ಹಾಳ್ ಮಾಡೋದು ಮತ್ತೆ ಸರಿ ಮಾಡೋದು ಇದೇ ಆಗುತ್ತೆ ಸರ್. ಅದು ಈಗ 3.5 ಎಕರೆಯಲ್ಲಿ ಅಡಿಕೆ ತೆಂಗು ಬಾಳೆ ಅರಿಶಿನ ಶುಂಠಿ ಈ ತರ ತರಕಾರಿ ಬೆಳೆಗಳೆಲ್ಲ ಬೆಳೀತಾ ಇದ್ರಲ್ಲ, ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ರ ಅದನ್ನೆಲ್ಲ? ಯಾವ್ಯಾವ ರೀತಿ ಎಷ್ಟೆಷ್ಟು ಅಡಿಗೆ, ಯಾವ ತರ ತೆಂಗು ಎಷ್ಟು ಅಡಿಗೆ ಹಾಕಿದ್ರ, ಅಡಿಕೆ ಎಷ್ಟು ಅಡಿಗೆ ಹಾಕಿದ್ರ, ಬಾಳೆನೆಲ್ಲ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ರ ಬೆಳೆನ? ತೆಂಗು ಎಲ್ಲ ಬಾಡ್ರಿ ಹಾಕಿ ಸರ್, ಕಡಿಸುತ್ತಿಗೆ ಹಾಕಿ ಸುತ್ತ ಬದುವಿಗೆ ಹಾಕಿದ್ರೆ ಅದೇ 2-3 ಭಾಗ ಮಾಡ್ಕೊಂಡಿದ್ವಿ ಜಮೀನು. 3 ಎಕರೆ ಇದ್ರೆ 3 ಭಾಗ ಮಾಡಿದ್ವಿ, 3 ಬದುಗಳು ಮಾಡಿದ್ ಸರ್. ಅದು ಆ ಬದುಗಳಗು ತೆಂಗಿನ ಗಿಡ ಇಟ್ಟಿದ್ವಿ, ಮಧ್ಯೆ ಮಾತ್ರ ಅಡಿಕೆ ಗಿಡ ಮಾತ್ರ ಅದೇ 8 ಅಡಿ 8 ಅಡಿ ದಾಯ ಮಾಡಿ ಅದ್ರ ನಡುವೆ 20 ಅಡಿಗೆ ಒಂದು ಬಾಳೆ ಹಾಕಿದ್ವಿ ಸರ್. ಅದ್ರ ನಡುವೆ ಅರಶಿನ ಶುಂಠಿ ನಮಗೆ ಬೇಕಾದ ತರಕಾರಿಗಳು ಹಾಕೊಂಡಿದ್ವಿ. ಅಡಿಕೆಗೆ 8 ಅಡಿ 8 ಅಡಿ ಅಂತ ಅಂತರ ಕೊಟ್ಟಿದ್ರೆ ಮತ್ತೆ ಅದ್ರ ಮಧ್ಯದಲ್ಲಿ 20 ಅಡಿಗೆ ಒಂದು ಬಾಳೆ ಬೆಳೀತಾ ಇದ್ರೆ. ಈಗ ಅಡಿಕೆ ಮಧ್ಯದಲ್ಲಿ ಬಾಳೆನ ಯಾಕೆ ಬೆಳಿಬೇಕು ಅಂತ, ಕೆಲವರೆಲ್ಲ ಪಪ್ಪಾಯಿ ಬೆಳೀತಾರ ಲಾಭದಾಯಕ ಅಂತ, ಪಪ್ಪಾಯಿ ಬೆಳೆಯೋರ, ಇನ್ನು ಬೇರೆ ಬೇರೆ ಈ ಸಾಂಬಾರ್ ಬೆಳೆಗಳು ಬೆಳೀತಾರೆ, ಕಾಳುಮೆಣಸು ವಿಳ್ಳೆದೆಲೆ ಎಲ್ಲ ಮಾಡ್ಬೋದು ಸರ್, ಎಲ್ಲವೂ ಹಾಕೋಬಹುದು ಸರ್, ಹಾಕಬಹುದು. ನಿಮ್ಗೆ ಬಾಳೆ ಬೆಳಿಬೇಕು ಅಂತ ಯಾಕೆ ಆಸಕ್ತಿ ಬಂತು? ಬಾಳೆಯಲ್ಲಿ ಪೊಟಾಶ್ ಸಿಗುತ್ತೆ, ಆಮೇಲೆ ನೆರಳು ಸಿಗುತ್ತೆ, ಆದ್ರೆ ಸಾಕಷ್ಟು ಕಸ ಗೊಬ್ಬರ ಸಿಗುತ್ತೆ ಸರ್. ಹಂಗಾಗಿ ಬಾಳೆ ಸುಲಭವಾಗಿ ಒಂದೇ ವರ್ಷಕ್ಕೆ ಬರುತ್ತೆ ಅಂತ. ಬಾಳೆನೂ ಅಷ್ಟು ಅಂತರದಲ್ಲಿ ಹಾಕಿ ಉಳಿದ ಜಾಗ ಇರುತ್ತಲ್ಲ ಸರ್, ಮತ್ತೆ ಬೇರೆದೆಲ್ಲ ಅಳವಡಿಸ್ಕೋಬಹುದು ಅಂತ. ಹೌದು, ಮೆಣಸು ಹಾಕ್ಬೇಕು ಅಂತಿದೆ ಸರ್, ಅದು ಒಂದೊಂದೇ ಒಂದೊಂದೇ ನಮ್ ಸಾಧ್ಯವಾದಷ್ಟು ಅಳವಡಿಸ್ತಾ ಇದ್ರೆ. ಅಡಿಕೆ ಆಲೆ ಫಸಲು ಬರ್ತಾ ಇದೆಯಾ? ಬರ್ತೈತೆ ಸರ್. ಆಲೆ ಎಷ್ಟು ವರ್ಷದ ತೋಟ? 13-14 ವರ್ಷದ ತೋಟ ಸರ್. ಅದು 13-14 ವರ್ಷದ ತೋಟ. ಈಗ 13-14 ವರ್ಷದ ತೋಟ ಅಂದ್ರೆ ಅದ್ರ ಮಧ್ಯದಲ್ಲಿ ಅಡಿಕೆ ಗಿಡ ಸುತ್ತ ಈಗ ವಿಳ್ಳೆದೆಲೆ ಬೆಳೀತಾರೆ, ಕಾಳುಮೆಣಸು ಬೆಳೀತಾರೆ, ಏಲಕ್ಕಿ ಬೆಳೀತಾರೆ, ಈ ತರ ಬೆಳೆಗಳನ್ನು ಅಳವಡಿಸಬೇಕನ್ನೋ ಉದ್ದೇಶ ಇದೆಯಾ? ಆಯ್ತು ಸರ್, ನಾವು ಮಾರಾಟಕ್ಕೆ ಅಂತಲ್ಲ ಸರ್, ಮೆಣಸು ಒಂದ್ ಸ್ವಲ್ಪ ಜಾಸ್ತಿ ಇದ್ರೂ ಮಾರಾಟ ಮಾಡಬಹುದು, ಎಲ್ಲವಕ್ಕೂ ನಮಗೆ ಸಮಯ ಸಿಗಲ್ಲ ಅಂದ್ರೆ ಎಲೆ ಅಂದ್ರೆ ಮನೆಗೆ ಅಷ್ಟೇ ಮಾಡ್ಕೊಂಡಿದ್ವಿ ಸರ್. ವಿಳ್ಳೆದೆಲೆ ಮತ್ತೆ ಈಗ ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ರೆ? ಡ್ರಿಪ್ ಮಾಡಿದ್ವಿ ಸರ್. ಡ್ರಿಪ್ ಮಾಡಿದ್ರ? ಬೋರ್ ನೀರು ಸಿಗ್ತಾವ? ಬೋರ್ ನೀರು ಸಿಗುತ್ತೆ. ಬೋರ್ ನೀರು ಎಷ್ಟಿದ ಬೋರು? 3 ಇದಾವ ಸರ್, 3 ಬಳಸ್ತಾ ಇಲ್ಲ, ಯಾವೇ ಒಂದ್ 2 ಬೋರ್ಗೆ ಸಾಕಾಗತ್ತೆ. ಸಾಕಾಗತ್ತೆ 3.5 ಎಕರೆ. ಒಬ್ರು ಬೇರೆಯವರಿಗೆ ನಮ್ಮವರಿಗೆ ಕೊಟ್ಟಿದೀವಿ. ನಮ್ ತೋಟದಲ್ಲಿ ಒಂದ್ ಹಳ್ಳ ಬರುತ್ತೆ ಸರ್, ಹಳ್ಳ ಬೇರೆ ನೀರೆಲ್ಲ ಬಂದು ನಿಂತವಂಗ್ ಮಾಡಿದ್ವಿ, ಬದುವಾಗ ಚೆಕ್ಡಮ್ ಮಾಡಿದ್ವಿ, ನಿಂತವಂಗ್ ಮಾಡಿದ್ವಿ. ಆಮೇಲೆ ನಾವು 0 ಕಲ್ಟಿವೇಶನ್ ಮಾಡೋದ್ರಿಂದ ಹೆಚ್ಚು ನೀರು ವ್ಯರ್ಥ ಆಗಲ್ಲ ಸರ್, ಅದು ಬಹಳ ಹಿಂಗುತ್ತೆ ನಮ್ ತೋಟದಲ್ಲಿ, ಹಿಂಗಿ ಬಹಳ ಎಕ್ಸಸೈಸ್ ಹೊರಗಿಂದ ಬಂದಿದ್ ಮಾತ್ರ ಹೊರಗೆ ಹೋಗುತ್ತೆ ಅಷ್ಟೆ. 0 ಕಲ್ಟಿವೇಶನ್ ಮಾಡ್ತಾ ಇದೀವಿ ಅಂತಂದ್ರೆ, ಅಂದ್ರೆ ಮಧ್ಯದಲ್ಲಿ ಏನು ಉಳುಮೆ ಮಾಡಲ್ಲ ತೋಟದಲ್ಲಿ? ಏನು ಉಳುಮೆ ಮಾಡಲ್ಲ ಸರ್, ಅಲ್ಲ ಪೆಟ್ರೋಲ್ ಮಿಷಿನ್ ಇಂದ ಬ್ರಷ್ ಕಟರ್ ಇಂದ ಕಳೆ ಕಟ್ ಮಾಡ್ತೀವಿ ಸರ್. ಯಾಕೆ ತರ ಈ 0 ಕಲ್ಟಿವೇಶನ್ ಮಾಡ್ಬೇಕಂತ ಆಸಕ್ತಿ ಬಂತು? ಅದೇ ಭೂಮಿ ಹಾಳಾಗುತ್ತೆ ಸರ್. ಅದು ಮುಂಚೆ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿ ನೋಡಿದ್ವಿ, ಕಳೆನಾಶಕ ಎಲ್ಲ ಒಣ ನೋಡಿದ್ವಿ, ಭೂಮಿ ಗಟ್ಟಿ ಆಗ್ಬಿಡುತ್ತೆ ಸರ್, ಅದು ಈ ಕಾಂಕ್ರೀಟ್ ತರ ಗಟ್ಟಿ ಆಗ್ಬಿಡುತ್ತೆ, ಮತ್ತೆ ನಾವು ಉಳುವೆ ಮಾಡ್ಬೇಕು ಮತ್ತೆ ಮಿದು ಮಾಡ್ಬೇಕು, ಆ ತರ ಇತ್ತು. ಅದಕ್ಕೆ ಬೇಲಿ ಕಾಡು ಎಲ್ಲ ನೋಡ್ತೀವಲ್ಲ ಸರ್, ಏನು ಇಲ್ದಲೆ ಸ್ಮೂತ್ ಆಗಿರುತ್ತೆ ಭೂಮಿ, ಮಣ್ಣು ಬಹಳ ಚೆನ್ನಾಗಿರುತ್ತೆ, ಮತ್ತೆ ಅದನ್ನ ನೋಡ್ಕೊಂಡು ಅದನ್ನ ಯಾಕೆ ಅಳವಡಿಸಬಾರ್ದು ಅಂತೇಳಿ ಮಾಡ್ತಾ ಇದೀವಿ. ಆಮೇಲೆ ರಾಘವ ತೋಟಕ್ಕೆ ಒಂದ್ಸಲ ಇದಕ್ಕೆ ಹೋಗಿದ್ವಿ ಸರ್, ಇದಕ್ಕೆ ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಟಿದ್ವಿ. ಆಮೇಲೆ ಅವ್ರ ಕೂಡ ಅವ್ರ ಕಡೆಯಿಂದಾನೆ ನಾವು ತರಬೇತಿನೂ ಹೋಗಿದ್ವಿ ಸರ್, ಅವರು 3 ದಿನ ಬಬ್ಬರ್ ಫಾರಂ ಅಲ್ಲಿ ತರಬೇತಿ ಇತ್ತು. ಅಲ್ಲಿ ಹೋದ್ಮೇಲೆ ನಮಗೆ ಸಂಪೂರ್ಣ ಸಹಜ ಕೃಷಿ ಬಗ್ಗೆ ಒಲವು ಬಂತು ಸಂಪೂರ್ಣ ಅಳವಡಿಸ್ಕೊಂಡಿದ್ವಿ ಸರ್. ಈಗ ನಾವು ಸಾಕಷ್ಟು ಜನ ರೈತರು ತೋಟಗಳು ನೋಡ್ತೀವಿ, ತುಂಬಾ ಕ್ಲೀನ್ ಆಗಿ ಬೇಸಾಯ ಮಾಡ್ಕೊಂಡ್ಬಿಟ್ಟು ಒಂದು ಹುಲ್ ಕಡ್ಡಿನ ಇಲ್ದಂಗೆ ಕಳೆ ಏನು ಇಲ್ದಂಗೆ ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ನೀವು ಎಲ್ಲ 0 ಕಲ್ಟಿವೇಶನ್ ಮಾಡ್ತಾರ, ಇಳುವರಿ ಅದ್ರಾಗ ಚೆನ್ನಾಗಿ ಬರುತ್ತಾ? ಈ 0 ಕಲ್ಟಿವೇಶನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಇದರಲ್ಲೇ ಚೆನ್ನಾಗಿ ಬರುತ್ತೆ. ಇದರಲ್ಲೇ ನಾವು ಮುಂಚೆ ಮಾಡಿದಾಗೆಲ್ಲ ಬರೀ 800 ಗಿಡ ಫಸಲು ಬಿಡುದು ಸರ್, ಅಡಿಕೆ ಗಿಡ ನಮ್ಮವು ವರ್ಷ ಬರೀ 8 ಕ್ವಿಂಟಲ್ 8.5 ಕ್ವಿಂಟಲ್ ಹಿಂಗೆ ಆಗತ್ತೆ ಸರ್. ಅದು ಇದು ಮಾಡಿ 2ನೇ ವರ್ಷಕ್ಕೆ 12 ಕ್ವಿಂಟಲ್ ಅಡಿಕೆ ಆಗಿತ್ತು ಸರ್, 800 ಗಿಡಕ್ಕೆ. ಇನ್ನು ಉಳಿದವ ಇನ್ನು ಬಿಟ್ಟಿಲ್ಲ ಸರ್ ಕೆಲವು, ಈ ಫಸಲಿಗೆ ಬಂದ್ರೆ 800 ಗಿಡನೇ, ಅದರಲ್ಲೇ ಒಂದು 4 ಕ್ವಿಂಟಲ್ ಹೆಚ್ಚಿಗೆ ಬಿಡ್ತಾ ಇತ್ತು ಸರ್. ಇದ್ರಲ್ಲಿ ಬೀಳ್ತಕ್ಕಂಥ ಕಳೆನೆಲ್ಲ ಬ್ರಷ್ ಕಟರ್ ಅಲ್ಲೇ ಕಟಿಂಗ್ ಮಾಡ್ಬಿಟ್ಟು ಅಲ್ಲೇ ಬಿಟ್ಬಿಡ್ತಾರೆ, ಅದೇ ಸಾಕಷ್ಟು ಕೊಳತು ಗೊಬ್ಬರ ಆಗುತ್ತೆ. ಅದೇ ಗೊಬ್ಬರ ಆಗುತ್ತೆ ಗಾರ್ಡನಿಗೆ, ಹೆಂಗೆ ಎಲೆ ಉದ್ರೆ ಅದೇ ಕೊಳತು ಮರು ಇದಾಗುತ್ತಲ್ಲ ಸರ್, ರೀಸೈಕಲ್ ಆತಾ ಆ ತರ ಆಗುತ್ತೆ ಸರ್ ಇದು. ನೀವೇನು ಜಮೀನಿಗೆ ಏನು ಕೊಟ್ಟಿಗೆ ಗೊಬ್ಬರ ಈ ತರ ಗೊಬ್ಬರಗಳೇನು ಕೊಡೋದಿಲ್ಲ? ಇಲ್ಲ ಸರ್, ಫಸ್ಟ್ಗೆ ಸ್ಟಾರ್ಟಿಂಗ್ ಎಲ್ಲ ಕಾಂಪೋಸ್ಟ್ ಗೊಬ್ಬರ ಏನೋ ಮಾಡ್ಕೊಂಡಿದ್ವಿ, ಅದನ್ನ ಹಾಕಿ ಆಮೇಲೆ ಇದನ್ನ ಶುರು ಮಾಡಿದ್ವಿ. ಇದೇ ಸಾಕಾಗುತ್ತೆ ಸರ್, ಮತ್ತೇನು ಬೇಕಲ್ಲ. ಬೇಕಾಗಲ್ಲ, ಇದ್ದರೆ ಕೋಟಿಗೆ ಗೊಬ್ಬರ ಇದ್ರೆ ಸ್ವಲ್ಪ ಹಾಕ್ಬೋದು, ಇಲ್ದಾರ ಹಾಕ್ಲೇಬೇಕು ಅಂತ ಏನಿಲ್ಲ ಸರ್. ಅದು ರಾಸಾಯನಿಕ ಗೊಬ್ಬರ ಏನು ಬಳಸಲ್ಲ? ಇಲ್ಲ ಇಲ್ಲ ಸರ್, ಅದು ಬಳಸೋದೇ ಇಲ್ಲ ನಾವು. ಮುಂಚೆನೂ ಇಷ್ಟ ಇರಲಿಲ್ಲ, ಅದು ಇನ್ನೂ ಸಂಪೂರ್ಣ ಮಾಹಿತಿ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಬಳಸ್ತಾ ಇದ್ವಿ. ನಾವು ತರಬೇತಿಗೆ ಹೋದ್ಮೇಲೆ ಪೂರ್ತಿ ಬಿಟ್ಬಿಟ್ಟು ಸರ್ ಎಲ್ಲ ಅದು. ಈಗ ಕೆಲವು ಜನ ರೈತರು ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಾತ್ರ ನಾವು ಹೆಚ್ಚು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆಯಲ್ಲಿದ್ದಾರೆ. ನೀವೆಲ್ಲ ಸಾವಯವ ಕೃಷಿ ಮಾಡ್ತಾ ಇದ್ರ, ಈ ರಾಸಾಯನಿಕ ಕೃಷಿ ಮಾಡಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರ ಮೈಂಡ್ ಸೆಟ್ ಸರ್, ಅದು ಒಂದ್ಸಲ ಈ ಚಟಗಳಿಗೆ ಅಡಿಕ್ಟ್ ಆಗಿರ್ತಾರಲ್ಲ ಆ ತರ, ಅದು ಈ ಕೃಷಿ ಕೂಡ ಒಂಥರ ಅಡಿಕ್ಟ್ ಆದಂಗೆ ಸರ್. ಅದು ಹೌದು, ಅವ್ರಿಗೇನಾಗಿದೆ ಇಷ್ಟು ವರ್ಷ ರಾಸಾಯನಿಕ ಹಾಕಿ ಬೆಳೆದು ಬಿಡದಾರೆ, ಇದನ್ನ ಬಿಟ್ರೆ ಬೆಳೆಯಲ್ಲ ಅಂತಾನೆ ತಿಳ್ಕೊಂಡ್ಬಿಡದಾರೆ. ಈಗ ತರಬೇತಿ ಹೋದಾಗಷ್ಟೇ ಸರ್ ಗೊತ್ತಾಗೋದು. ಇದು ಹೌದು, ಏನೋ ಸ್ವಲ್ಪ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ, ಅದು ಅವ್ರು ಮಾಡೋದಿಲ್ಲ. ಅದಕ್ಕೆ ನಾವು ತಿಳ್ಕೊಂಡ್ರೆ ನಾವು ಮಾಡಬೇಕು, ನಮ್ಮನ್ನ ನೋಡಿ ಅವ್ರಿಗೆ ಇಷ್ಟ ಆದ್ರೆ ಬೇರೆಯವ್ರು ಮಾಡ್ತಾರೆ, ಬೇರೆಯವ್ರನ್ನ ಬದಲಾಯಿಸಕ್ ಹೋಗ್ಬಾರದು. ಈಗ ನೀವೆಲ್ಲ ತರಬೇತಿಗಳಲ್ಲೇ ಎಲ್ಲ ಭಾಗವಹಿಸ್ತಿರ್ತೀವಿ ಅಂತಂದ್ರೆ, ಈ ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಕಾರ್ಯಕ್ರಮಗಳಲ್ಲಾದ್ರೂ ಭಾಗವಹಿಸೋದ್ರಿಂದ ನಿಮ್ಗೆ ಈ ಕೃಷಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು? ಹೌದು ಸರ್, ಹೌದು. ಎಲ್ಲೆಲ್ಲಿ ಭಾಗವಹಿಸ್ತಿರ್ತೀರಿ ಈ ತರ ತರಬೇತಿಗಳಿಗೆ? ಇಲ್ಲಿ ನಮ್ಮ ಇವರು ಮಲ್ಕಾಪುರ ರಾಘವ ಸರ್ ಅಂತ ಇದಾರೆ ಸರ್, ಸಹಜ ಕೃಷಿ ಇವರು. ಅವರು ತಿಂಗಳಿಗೆ ಒಂದ್ಸಲ ಏನಾದ್ರು ಮಾಡ್ತಾಯಿರ್ತಾರೆ. ಈಗ ಮುಂದೆ ಮೇ ತಿಂಗಳು 11-12 ಬೀಜೋತ್ಸವ ಅಂತ ಐತೆ ಸರ್, ಪಾರಂಪರಿಕ ಬೀಜೋತ್ಸವ ಅಂತ ಇದೆ ಹಂಗೆ. ಆಮೇಲೆ 6 ವರ್ಷಕ್ಕೊಂದ್ಸರಿ ಬೀಜೋತ್ಸವ ಅಂತ ಮಾಡ್ತಾರೆ. ನಡುವೆ 2-3 ಅವ್ರ ತೋಟದಲ್ಲಿ ಹಸಿರೋತ್ಸವ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಸರ್. ಅಂತ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತಾರೆ. ಕೃಷಿ ವಿಜ್ಞಾನ ಕೇಂದ್ರಗಳೆಲ್ಲ ತರಬೇತಿಗಳು ಕೊಡ್ತಾ ಇರ್ತಾರೆ, ಅಂತ ಸಂದರ್ಭದಲ್ಲಿ ಭಾಗವಹಿಸ್ತಾರಾ? ಅಲ್ಲ, ನಮಗೆ ಸಂಬಂಧ ಇದ್ರ ಬಗ್ಗೆನೇ, ಸಹಜ ಕೃಷಿ ಬಗ್ಗೆ ಇದ್ರೆ ಹೋಗ್ತೀವಿ ಸರ್. ನಾವು ರಾಸಾಯನಿಕ ಕೃಷಿ ಬಗ್ಗೆ ಇದ್ರೆ ಏನು ಹೋಗಲ್ಲ, ನಮ್ಗೆ ಆಸಕ್ತಿ ಇಲ್ಲ. ಇದ್ರ ಬಗ್ಗೆ ಇದ್ರೆ ಹೋಗ್ತೀವಿ ಸರ್. ಈ ಸಹಜ ಕೃಷಿ ಮಾಡೋದ್ರಿಂದ ನಮ್ಮ ಭೂಮಿಯ ಒಂದು ಫಲವತ್ತತೆಯನ್ನು ಕಾಪಾಡ್ಕೋಬಹುದು. ಭೂಮಿಯಲ್ಲಿ ಸಾಕಷ್ಟು ಕ್ರಿಯೆಗಳು ನಡೀತಾವೆ. ನೀವು ಹೇಳ್ದಂಗೆ ನಾವು ರಾಸಾಯನಿಕ ಬಳಸದೇ ಇದ್ದಾಗ ಅಲ್ಲಿ ಸಾಕಷ್ಟು ಎರೆಹುಳುಗಳು, ಗೆದ್ದಲೆ ಹುಳು, ಮತ್ತೆ ರೈತನಿಗೆ ಉಪಯೋಗ ಆಗಂತ ಸಾಕಷ್ಟು ಕ್ರಿಮಿಗಳು, ಜೀವಿಗಳೆಲ್ಲ ಸಾಕಷ್ಟು ನಮ್ಮ ಬೆಳೆಗೆ ಅನುಕೂಲ ಮಾಡಿಕೊಡ್ತಾ. ಮತ್ತೆ ಇದ್ರಲ್ಲೆಲ್ಲ ಈಗ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ, ವರ್ಷಕ್ಕೊಂದ್ಸರಿ ಬೇರೆ ಏನಾದ್ರೂ ಮೇಲ್ಗೊಬ್ಬರ ಕೊಡೋದು ಅಥವಾ ಈಗ ರೋಗ ಬಂದ್ರೆ ಅದನ್ನೆಲ್ಲ ನಿರ್ವಹಣೆ ಮಾಡೋದೆಲ್ಲ ಯಾವ ರೀತಿ ಮಾಡ್ತೀರ? ಏನಿಲ್ಲ ಸರ್, ಏನಾದ್ರು ತರಕಾರಿಗಳಿಗೆ ಬೇಕಾದ್ರೆ ಏನಾದ್ರು ಜಿಗೆ ಏನಾದ್ರು ಬೀಳುತ್ತಲ್ಲ, ಆ ನುಸಿ ಸಣ್ಣ ಜಿಗೆ ಸಣ್ಣ ಸಣ್ಣ ಕ್ರಿಮಿ ಏನಾದ್ರು ರೋಗ ಇದ್ರೆ ಹುಳಿ ಮಜ್ಜಿಗೆ ಅಂತ ಸ್ಪ್ರೇ ಮಾಡ್ತೀವಿ ಸರ್. ಬೇರೆ ತೋಟಗಳಿಗೆ ಬಾಳೆ ಇವಕ್ಕೆಲ್ಲ ಏನು ಬೇಕೇ ಇಲ್ಲ ಸರ್. ಬೇಕಿಲ್ಲ, ತರಕಾರಿಗಳಿಗೆ ಮಾತ್ರ ಏನ್ ಬೇಕಾದ್ರೆ ತೊಡಿತೀವಿ ಅಷ್ಟೇ. ಹುಳಿ ಮಜ್ಜಿಗೆ ಇಲ್ಲ ಬೇವಿನ ಸೊಪ್ಪಿಂದ ರುಬ್ಬಿ ಸೋಸಿ ಸ್ಪ್ರೇ ಮಾಡ್ತೀವಿ. ಕಂಟ್ರೋಲ್ ಆಗುತ್ತೆ? ಕಂಟ್ರೋಲ್ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಈ ಅಡಿಕೆ ಬಾಳೆಗೆ ರೋಗ ಬರೋದಿಲ್ಲ ಅಂತ? ಇಲ್ಲ, ಬರಲ್ಲ ಸರ್. ಕಂದು ಕೊಯ್ಯೋದ್ ಬಿಟ್ವಿ ಅಂದ್ರೆ ಯಾವ ರೋಗನು ಬರಲ್ಲ, ಕಂದು ಕೊಯ್ಯೋದ್ರಿಂದನೇ ರೋಗ ಬರ್ತಾ ಇರೋದು. ನಮ್ಗೂ ಗೊತ್ತಿರಲ್ಲ ನೋಡ್ರಿ, ನಾವು ಕೈ ಕೊಯ್ಕೊಂಡ್ರೆ ನೀರ್ ಬಿದ್ರೆ ಕೀವ್ ಆಗೋದು ಗಾಯ ಆಗೋದು ಆಗುತ್ತಲ್ಲ. ಹೌದು, ಅದೇ ತರ ಸರ್. ಅದ ಅವಕ್ಕೂ ಗಾಯ ಆದ್ಮೇಲೆ ಅದಕ್ಕೂ ಸೆಪ್ಟಿಕ್ ಆಗುತ್ತೆ, ಅದು ಧೂಳು ಬೀಳುತ್ತೆ, ಆಮೇಲೆ ಮಳೆ ನೀರ್ ಬಿದ್ದು ಕೆಡುತ್ತೆ ಅದು ಬಾಳೆ. ಬೇರೆ ಹುಳ ಚಿಟ್ಟೆ ಇವೆಲ್ಲ ಮೊಟ್ಟೆ ಇಟ್ಟು ಅದು ಹುಳ ಆಗುತ್ತೆ. ಹೌದು, ಹಿಂಗಾಗಿ ಬಾಳೆಗೆ ರೋಗ ಬೀಳುತ್ತೆ. ಅದ ಹಿಂದೆಲ್ಲ ಮನುಷ್ಯನಿಗಿನ ಮುಂಚೆನೆ ಕಾಡು ಪ್ರಕೃತಿ ಸೃಷ್ಟಿ ಆಗಿರೋದು ಸರ್ ಅದು. ಹೌದು, ಹಂಗಾಗಿ ನಮ್ಗಿನ ಮುಂಚೆನೆ ಎಲ್ಲವೂ ಬಂದಿದಾವೆ ಅಂದ್ಮೇಲೆ ಮತ್ತೆ ಅವ್ ಹೆಂಗ್ ಬಂದಿದ್ವೋ ಅದನ್ನೇ ಅಳವಡಿಸ್ಬೇಕು ಅಂತ. ಹೌದು, ನಾವು ಹೊಸ್ದಾಗ ಏನೇನೋ ಮಾಡಿ ಪೇಚಾಡೋದ್ಕಿಂತ ಹಿಂದೆ ಹೆಂಗ್ ಬೆಳೆದವೋ ಅವನ್ನ ಆಯ್ಕೆ ಮಾಡ್ಕೊಂಡ್ರದ ಅಷ್ಟೇ ಕಾರಣ ಇಲ್ಲ. ಹೌದು, ಈ ಅಡಿಕೆ ಇದನ್ನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡದ ಏನೆಲ್ಲ? ಕೇಣಿ ಕಂಟ್ರಿ ಕೇಣಿ ಕೊಡ್ತೀವಿ ಸರ್, ನಮ್ ಕಡೆ ಲೇಬರ್ ಎಲ್ಲ ಸಿಗಲ್ಲ, ಹಂಗಾಗಿ ಕೇಣಿ ಕೊಡ್ತಾರೆ. ಕೇಣಿ ಕೊಡ್ತಾರೆ, ಒಣ ಅಡಿಕೆ ಕೊಡ್ತೀವಿ. ಒಣ ಅಡಿಕೆ ಅಂದ್ರೆ ಹೆಂಗೆ? ಹಸಿ 1 ಕ್ವಿಂಟಲ್ ಹಸಿ ಕಾಯಿಗೆ 14 ಕೆಜಿ ಒಣ ಅಡಿಕೆ ಕೊಡ್ತಾರೆ ಸರ್. ಕೊಡ್ತಾರೆ 16-17 ಕೆಜಿ ಸಿಗುತ್ತೆ ಅವ್ರಿಗೆ, ಅವರು 1-3 ಕೆಜಿ ಲಾಭ ತಗೊಂತಾರೆ. ಆತರ ಕೊಡೋದೇ ಅನುಕೂಲ ಅಂತ. ಈಗ ಕೆಲವರೆಲ್ಲ 1,00,000 ರೂಪಾಯಿ ಅಂತ ತೋಟಕ್ಕೆ ಕೇಣಿ ಕೊಡ್ತಾರೆ, ಇಲ್ಲಾಂದ್ರೆ ಹಸಿ ಕಾಯಿನ ಕ್ವಿಂಟಲ್ಗೆ 6,000 ರೂಪಾಯಿ 7,000 ರೂಪಾಯಿ ಗಟ್ಲೆ ಮಾರಾಟ ಮಾಡ್ತಾರೆ. ಯಾವ ಚೆನ್ನಾಗಿ ಅನ್ಸುತ್ತೆ? ಅಲ್ಲ, ಒಣ ಅಡಿಕೆನೆ ಚೆನ್ನಾಗಿ ಸರ್. ಅದು ಇದು ಕೇಣಿ ಕೊಡ್ತಾರಲ್ಲ, ಯಾರ್ಯಾರು ಒಬ್ರಿ ಸ್ವಲ್ಪ ನಷ್ಟ ಆಗುತ್ತೆ ಸರ್, ತಗೊಂಡಾರ್ಗಾರು ಇಟ್ಕೊಂಡಾರ್ಗಾರು ಕೊಟ್ಟಾರ್ಗಾರು ಹೆಂಗ್ ಇಳುವರಿ ಹೆಂಗಿರತ್ತ ಗೊತ್ತಾಗಲ್ಲ ಸರ್. ಇದಂದ್ರೆ ಯಾರಿಗೂ ಮೋಸ ಇಲ್ಲ, ಮೋಸ ಇಲ್ಲ. ಅದು ನೋಡ್ಬೇಕಾರೆ ಚೆನ್ನಾಗಿರುತ್ತೆ. ಮಳೆ ಜಾಸ್ತಿ ಆಗೋ ಬಿಸಿಲು ಜಾಸ್ತಿ ಆಗೋ ಅವ್ರು ಕೆಡುವ ಅಷ್ಟೊತ್ತಿಗೆಲ್ಲ ಏನಾದ್ರು ಆಗ್ಬಿಡುತ್ತೆ ಸರ್ ಇಳುವರಿ ಹೆಚ್ಚಿಗೆ. ಹೌದು, ಅವ್ರಿಗೂ ನಷ್ಟ ಆಗೋದಿಲ್ಲ, ನಿಮ್ಗೂ ನಷ್ಟ ಆಗಲ್ಲ. ಈ ತರ ಒಂದು ಸಿಕಾಯಿ 1 ಕ್ವಿಂಟಲ್ಗೆ 14 ಕೆಜಿ ಅಡಿಕೆ ಪಡ್ಕೊಳೋದ್ರಿಂದ ಯಾರಿಗೂ ತೊಂದರೆ ಆಗಲ್ಲ, ಅವ್ರಿಗೂ ಮಾಡಿದ್ಕೊಂದು 2-3 ಕೆಜಿ ಲಾಭ ಲಾಭ ಸಿಗುತ್ತೆ. ನಿಮ್ಗೂ ನಷ್ಟ ಆಗೋದಿಲ್ಲ. ಹೌದು, ನಮ್ಗೆ ಇಷ್ಟೇ ಅಂತ ಇರುತ್ತೆ, ಇಷ್ಟು ಸಿಗುತ್ತೆ ಸರ್, ನಮಗೆ ನಷ್ಟ ಆಗಲ್ಲ. ಮತ್ತೆ ಇದ್ರ ಮಧ್ಯದಲ್ಲಿ ತರಕಾರಿ ಬೆಳಿತೀವಿ ಅಂತಂದ್ರೆ ಏನೇನು ತರಕಾರಿ ಬೆಳಿತಾ ಇರ್ತೀರ? ಅದೇ ಅಲಸಂದೆ, ಬದನೆಕಾಯಿ ಇತ್ತೀಚೆಗೆ ಸ್ವಲ್ಪ ಹಾಕೊಂಡಿದ್ದೆ ಸರ್. ಈಗೆಲ್ಲ ನಾವೇ ಬೆಳೆದು ಬೀಜ ಮಾಡ್ಕೊಂಡಿದೀವಾ, ಇನ್ಮೇಲೆ ಸ್ವಲ್ಪ ಮಾರಾಟಕ್ಕೆ ಮಾಡೋಕೆ ಹೋಗುತ್ತ ಇದೆ ಸರ್. ಇಲ್ಲಿವರೆಗೆ ಮಾರಾಟ ಮಾಡ್ತಾರಲ್ಲ? ಇಲ್ಲ, ಸ್ವಲ್ಪ ಸ್ವಲ್ಪ ಅಲ್ಲೇ ಚಿಕ್ಕದ್ರಲ್ಲಿ ಕೊಡ್ತಾ ಇದೀವಿ ಸರ್ ಅಷ್ಟೇ. ಬಹಳ ದೊಡ್ಡ ಪ್ರಮಾಣದಾಗ ಬೆಳೆದಿಲ್ಲ ಸರ್ ಅದು. ದೊಡ್ಡ ಪ್ರಮಾಣದಲ್ಲಿ ಬೆಳೆದಲ್ಲ. ಮತ್ತೆ ಅರಿಶಿನ, ಶುಂಠಿ ಇವನ್ನೆಲ್ಲ ಬೆಳಿತೀವಿ ಅಂತಂದ್ರೆ ಮನೆಗೆ ಬೆಳಿತೀವಿ, ಅವೆಲ್ಲ ಒಂದ್ 5-6 ಕೆಜಿ ತನಕ ಸಿಗೋದು. ಈಗ ಅದೆಲ್ಲ ಅದೇ ನಾವೇ ಬೆಳೆದು ನಮ್ದು ಸಾವಯವದಲ್ಲೇ ಬೀಜಗಳು ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಕಡಿಮೆ ಕಡಿಮೆ ಹಾಕಿದ್ವಿ. ಇತ್ತೀಚೆಗೆಲ್ಲ ಬೆಳೆದ್ವಲ್ಲ ಸರ್, ಇನ್ಮೇಲೆ ಸ್ವಲ್ಪ ಮಾರಾಟಕ್ಕೆ ಬರೋಂಗೆ ಮಾಡ್ಕೊಂತೀವಿ. ಬಟ್ ಮುಂದೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಮಾರಾಟ ಮಾಡ್ಬೇಕು ಉದ್ದೇಶ. ಮಾರಾಟ ಮಾಡೋಣ ಅಂತ, ಎಷ್ಟು ಸಾಧ್ಯನೋ ಅಷ್ಟು ಆಗೋದು. ಮತ್ತೆ ಬೇರೆ ತರ ಈ ಸಾಂಬಾರ ಪದಾರ್ಥಗಳು ಬೆಳೆಗಳು ಬೆಳಿಬೇಕಂತ ಆಸಕ್ತಿ ಬಂದಿಲ್ಲ? ಐತೆ ಸರ್, ಐತೆ ಸರ್. ಮೆಣಸು, ಚಕ್ಕೆ, ಕೆಲವೊಂದು ಜಾಕಾಯಿ ಇಂಥವ್ ಹಾಕ್ಬೇಕು ಅಂತ ಇದೆ ಸರ್, ಮಿಶ್ರ ಬೆಳೆಗೆ. ಒಟ್ಟು ಬಹು ಬೆಳೆಗಳನ್ನ ಮಾಡಿದಷ್ಟು ಒಳ್ಳೇದು ಸರ್ ತೋಟಕ್ಕೆ. ನಿಮ್ಮ ಒಂದು ತಾಲೂಕಿನಲ್ಲಿ ವಾತಾವರಣ ಈ ತರ ಸಾಂಬಾರ ಬೆಳೆ ಬೆಳಿಲಿಕ್ಕೆ ಅನುಕೂಲವಾಗಿದೆಯಾ? ಇದೆ ಸರ್, ಮೆಣಸು ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನು ಏಲಕ್ಕಿ ಬರ್ಬೋದು, ಅದು ನೆರಳಲ್ಲಿ ಬಂದ್ರೆ ಬರ್ಬೋದು, ನೆರಳಲ್ಲೇ ಹಾಕ್ಬೇಕು ಅದನ್ನ. ಹಾಕಿ ನೋಡ್ಬೇಕು ಸರ್, ಇತ್ತೀಚೆಗೆ ಎಲ್ಲ ಹಾಕಿದಾರೆ, ಇನ್ನು ಕೆಲವ್ ಯಾವ ಫಸ್ಲಿ ಬಂದಿಲ್ಲ ಸರ್ ನಮ್ ಕಡೆ. ಮೆಣಸು ಬರ್ತೈತೆ ಸರ್? ಬರ್ತಾಯಿದೆ ಮೆಣಸು, ಚೆನ್ನಾಗ್ ಬರ್ತೈತೆ. ಅದೇ ಏಲಕ್ಕಿ ಇನ್ನು ಇವಾಗ ಹಾಕಿದಾರೆ ಸರ್, ಗೊತ್ತಿಲ್ಲ, ಇನ್ನು ಒಂದ್ 2 ವರ್ಷ ಹೋದ್ರೆ ಗೊತ್ತಾಗುತ್ತೆ. ಒಟ್ಟು ಕಡಿಮೆನೆ ಬರ್ಲಿ ಬರುತ್ತೆ ಸರ್, ಎಲ್ಲ ಮಿಶ್ರ ಬೆಳೆಗೆ ಹಾಕ್ದಾಗ ಬರುತ್ತೆ ಸರ್, ಎಲ್ಲದೂ ಬರುತ್ತೆ. ಅದಕ್ಕೆ ಸರಿಯಾದ ವಾತಾವರಣ ಕೊಡ್ಬೇಕು ಅಷ್ಟೇ. ಈ ಬಾಳೆ ಹಾಕಿದೀವಿ ಅಂತಂದ್ರೆ 20 ಅಡಿಗೊಂದು, ಬಾಳೆ ಎಲ್ಲ ಯಾವ ರೀತಿ ಬರ್ತಾ ಇದೆ? ಬಾಳೆ ಬಾಳೆ ಎಲ್ಲ ಚೆನ್ನಾಗಿ ಬರುತ್ತೆ ಸರ್, ಬೇಸಿಗೆ ಸ್ವಲ್ಪ ಇಳುವರಿ ಕಮ್ಮಿ ಆಗುತ್ತೆ, ಮಳೆಗಾಲದ ಚೆನ್ನಾಗಿ ಬರುತ್ತೆ. ಅದರಲ್ಲೇ ಉತ್ತಮ ತಳಿ ಅಂತ ಒಂದು ಕರಿ ರಸಬಾಳೆ ಅಂತ, ಅದನ್ನೇ ಅಭಿವೃದ್ಧಿ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಸರ್. ಅದು ನಮ್ಮ ಹತ್ರನೇ 10 ರೂಪಾಯಿ ಒಂದು ಕಾಯಿ ತಾಂತಾರೆ, 20 ರೂಪಾಯಿ ಹಣ್ಣು ಮಾರ್ತಾರೆ ಅವರು. 100 ರೂಪಾಯಿ ಕೆಜಿ ಏನು ಇರುತ್ತೆ ಕಾಯಿ ಇದು. ಹಂಗಾಗಿ ಅದು ಆರೋಗ್ಯಕ್ಕೂ ಒಳ್ಳೇದು ಸರ್, ಅದು ಮೆಡಿಸಿನ್ ಇದಿರುತ್ತೆ ಅದರಲ್ಲಿ. ಹೌದು, ಹಂಗಾಗಿ ಅದೇ ಕಂದುಗಳು ರೈತರೆಲ್ಲ ಕಳೆದು ಬಿಟ್ಟಿದ್ರು ಸರ್. ನಾವು ಅದನ್ನ ಎಲ್ಲ ತಂದಿದ್ವಿ, ಅದನ್ನೇ ಅಭಿವೃದ್ಧಿ ಮಾಡಿದ್ವಿ. ಮುಂಚೆ ಹೋದ ವರ್ಷ ಒಂದು 20 ಗುಣಿ ಹಾಕಿದ್ವಿ, ಈ ವರ್ಷ ಒಂದು 70 ಗುಣಿ ಹಾಕಿದ್ವಿ. ಅದು ಬಂದ ಮರಿ ಕಂದುಗಳು ತಗೊಂಡು ಬೇರೆ ಕಡೆ ಹಾಕಿದ್ವಿ ಸರ್. ಅಂದ್ರೆ ಕರಿ ರಸಬಾಳೆ ನಮ್ಮ ಈ ಮಾಮೂಲು ರಸಬಾಳೆಗಿಂತ ಬೇಡಿಕೆ ಜಾಸ್ತಿ, ಎಲ್ಲದಕ್ಕಿಂತ ಉತ್ತಮ ತಳಿ ಸರ್, ಒಳ್ಳೆ ತಳಿ ಅದು. ಅದು ಮಾರ್ಕೆಟ್ ಸಮಸ್ಯೆ ಇಲ್ಲ ಅದು? ಅಯ್ಯೋ, ಅದು ಫೋನ್ ಮಾಡಿ ಕೇಳ್ತಾರೆ ಸರ್. ನಾವಾಗಿ ಇವನ್ನ ಬೇರೆ ಬಾಳೆ ಎಲ್ಲ ಅಂಗಡಿಯನ್ನ ಫೋನ್ ಮಾಡಿ ತಗೊಂಡೋಗ್ಬೇಕು. ಹೌದು, ಅವರೇ ಫೋನ್ ಮಾಡಿ ಕೇಳ್ತಾರೆ ಯಾವಾಗ ಅರುತ್ತಾರ, ಎಷ್ಟರುತ್ತಾರ್ರಿ ಅಂತಾರೆ. ಕರಿ ರಸಬಾಳೆ ಸಸಿ ಎಲ್ಲಿಂದ ತಗೊಂಬಂದ್ರಿ ಪ್ರಾರಂಭದಲ್ಲಿ ನೀವು? ಮುಂಚೆ ನಾವು ಯಾರ್ದೋ ತೋಟದಲ್ಲಿ ತಂದಿದ್ವಿ ಸರ್, ಅದು ನೆನಪಿಲ್ಲ, ಒಂದ್ 2 ಗೆಡ್ಡೆ ತಂದಿದ್ವಿ. ಅದರಲ್ಲಿ ಗೆಡ್ಡೆಗಳನ್ನ ಕಂದುಗಳು ಮಾಡ್ಕೊಂಡು ಹೋದ ವರ್ಷ 20 ಗುಣಿ ಹಾಕಿದ್ವಿ ಸರ್. ಅದು ಎಲ್ಲ ಚೆನ್ನಾಗಿ ಬಂದಿದೆ? ಚೆನ್ನಾಗಿ ಬಂತು ಸರ್. ಒಂದು ಈ ವರ್ಷ ಒಂದು 10-12 ಗೊನೆ ಮಾರಿದ್ದೀನಿ ಸರ್. ಒಂದು ಗೊನೆಯಲ್ಲಿ 70-80-90 ಕಾಯಿವರೆಗೂ ಇರುತ್ತೆ ಸರ್. ಇರುತ್ತೆ 800-900 ರೂಪಾಯಿ ಒಂದು ಗೊನೆ ಕೊಟ್ಟಿದ್ದೀನಿ ಸರ್. ಅದೆಲ್ಲ ಕಾಯಿ ಕರ್ಗ ಇರುತ್ತೆ, ಯಾವ ತರ ಇರುತ್ತೆ? ಇದೇ ತರ ಇರುತ್ತೆ ಸರ್, ದಪ್ಪ ಇರುತ್ತೆ, ದುಂಡ್ಕಾಯಿ ದಪ್ಪ ಇರುತ್ತೆ. ಒಳಗಡೆ ತಿರುಳೆ ಯಾವ ರೀತಿ ಇರುತ್ತೆ? ಬಹಳ ಚೆನ್ನಾಗಿರುತ್ತೆ ಸರ್, ಬಹಳ ಟೇಸ್ಟ್ ಇರುತ್ತೆ ಸರ್. ಅದು ಈ ಬೇರೆ ಬಾಳೆಹಣ್ಣೆ ಎಲ್ಲ ಜಾಸ್ತಿ ತಿಂದ್ರೆ ಶೀತ ಆಗೋದು, ಕಫ ಆಗೋದು ಅಂತಾರಲ್ಲ, ಅದ್ ತಿಂದ್ರೆ ಏನೇನೋ ಅಲ್ಲ ಮಕ್ಕಳಿಗೆ, ಅದಕ್ಕೋಸ್ಕರ ತಗೊಂಡೋಗ್ತಾರೆ. ಔಷಧಿ ಗುಣ ಔಷಧಿ ಗುಣ ಇರೋದ್ರಿಂದ ಆ ಶೀತ ಆಗಲ್ಲ, ಕಫ ಆಗಲ್ಲ, ಬಹಳ ಚೆನ್ನಾಗಿರುತ್ತೆ. ಬಹಳ ಚೆನ್ನಾಗಿರುತ್ತೆ. ಹಿಂದೆ ನಮ್ಮ ಅಜ್ಜರು ಯಾರು ಹೇಳ್ತಾ ಇದ್ರು ಸರ್, ಅದು ಮಕ್ಕಳಾಗದವರಿಗೆಲ್ಲ ಅದನ್ನ ತಿನ್ಸೋದ್ರಿಂದ ಮಕ್ಕಳಾಗ ಶಕ್ತಿ ಬರುತ್ತೆ ಅಂತ ಹೇಳಿ ಕೊಡೋರು ಸರ್. ಅದು ಕರಿ ರಸಬಾಳೆ ಸರ್. ಅದನ್ನ ಒಂದ್ ಪಕ್ಷ ಚೆನ್ನಾಗಿ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದ್ರೆ ಮಾರಾಟ ಮಾರಾಟ ಮಾಡ್ಬೋದು, ಎಲ್ಲರೂ ಮಾರ್ಬೋದು ಸರ್. ಅದು ಅದನ್ನೇ ಅಂಗಡಿಯ ಫೋನ್ ಮಾಡಿ ತಗೊಂಡೋಗ್ತಾರೆ ಬೇರೆ ಕಡೆ. ಈಗ ನಾವು ಬರೀ ಚಿಕ್ಕ ಚಾರ್ಜರಲ್ಲಿ ಕೊಡ್ತಾ ಇದೀವಿ, ಜಾಸ್ತಿ ಇದ್ರೆ ಒಳಲ್ಕಿರಿಗೂ ಕೊಡಬಹುದು, ಇನ್ನೂ ಜಾಸ್ತಿ ಆದ್ರೆ ಇಲ್ಲಿ ದುರುಕು ತಂದು ಕೊಡಬಹುದು ಸರ್. ಕೊಡಬಹುದು. ಏನ್ ರೇಟ್ ಸಿಗುತ್ತೆ ಅದು? ಇವಾಗ 10 ರೂಪಾಯಿ ಒಂದು ಕಾಯಿ ಕೊಡ್ತಾ ಇದ್ದೀವಿ ಸರ್ ನಾವು, ಅವ್ರು ನಮ್ಮ ಎದುರಿಗೆ 20 ರೂಪಾಯಿ ಹಣ್ಣು ಮಾರ್ತಾರೆ ಸರ್. ಅದೇ ಹಣ್ಣೇ ನಾವೇ ಹಣ್ಣು ಮಾಡ್ಕೊ ತಗೊಂಡೋಗಿ ಕೊಟ್ಟಿರ್ತೀವಿ. ಹೌದು, ಈ ಮತ್ ನಾವು ಅಂಗಡಿ ಇಟ್ಕೊಂಡು ಕೂತು ಮಾರಕ್ ಆಗಲ್ಲ. ಹೌದು, ಹಂಗಾಗಿ ಒಬ್ರಿಗೆ ರೆಗ್ಯುಲರ್ ಆಗಿ ಕೊಡ್ತೀವಿ ಸರ್. ಅವ್ರು 20 ರೂಪಾಯಿ ಒಂದು ಹಣ್ಣು ಮಾರ್ತಾರೆ ಸರ್ ಅವರು. ಗ್ರಾಹಕರು ಅಷ್ಟೊಂದು ರೇಟ್ ಕೊಟ್ಟು ಕೊಂಡ್ಕೊಂತಾರೆ, ತಗೊಂಡೋಗ್ತಾರೆ ಸರ್. ಅದ್ರ ಬಗ್ಗೆ ಕೆಲವರು ಜನಗಳಿಗೆಲ್ಲ ಮಾಹಿತಿ ಇದೆ, ಹಂಗಾಗಿ ತಗೊಂಡೋಗ್ತಾರೆ. ಆರೋಗ್ಯ ಒಳ್ಳೇದು, ಒಳ್ಳೇದು. ಅದು ತಿನ್ನೋದ್ರಿಂದ ಕೆಲವು ಶುಗರ್ BP ಕೂಡ ಕಂಟ್ರೋಲ್ ಆಗುತ್ತೆ ಸರ್. ಅದು ರೆಸಿಸ್ಟೆನ್ಸ್ ಪವರ್ ಏನೋ ಇದೆ ಅಂತ ಹೇಳ್ತಾರೆ, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಇದೆ ಅಂತ. ಹಂಗಾಗಿ ಅದನ್ನ ಬಹಳ ಚೆನ್ನಾಗಿ ಇಷ್ಟಪಡ್ತಾರೆ ಸರ್. ಮತ್ತೆ ಅಷ್ಟೊಂದು ಬೇಡಿಕೆ, ಅಷ್ಟೊಂದು ಬೆಲೆ ಇದ್ದಾಗ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬೆಳಿಬಹುದು. ಅದೇ ರೈತರಿಗೆ ಗೊತ್ತಿಲ್ಲ ಯಾಕೆ ಬಿಟ್ರು ಅಂತ ಹೇಳಿ ಮಧ್ಯೆ ಮಧ್ಯೆ ಹಾಕ್ತಾ ಇದ್ರು ಸರ್ ಮೊದ್ಲು, ಅದನ್ನ ಮನೆ ತಿನ್ನಕೆ ಅಂತ ಮಧ್ಯೆ ಮಧ್ಯೆ ಹಾಕ್ತಾ ಇದ್ರು. ಅವ್ರೇನ್ ಮಾಡೋರು, ಎಲ್ಲಾ ಬಾಳೆನೂ ಮಾಡ್ದಂಗೆ ಇವ್ರು ಕಂದು ಕೊಯ್ದು ಬಿಡೋರು. ಮರಿ ಕಂದುಗಳೆಲ್ಲ ಕೊಯ್ದು ಒಂದೊಂದೇ ಬಿಟ್ಬಿಡೋದು ಗೊನೆ ದೊಡ್ಡದು ಬರಲಿ ಅಂತೇಳಿ. ಹೌದು, ಅದೇನಾಗದ ಅವ್ರಿಗೆ ಒಂದು ಗೊನೆ ಮಾತ್ರ ಸಿಗೋದು, ಇಳ್ದು ಉಳ್ದವೆಲ್ಲ ಬರೋಷ್ಟೊತ್ತಿಗೆ ಅದು ರೋಗ ಬಿದ್ದ್ಬಿಡೋದು, ಕೊಯ್ತಾರಲ್ಲ ನಂಜಾಗಿ ರೋಗ ಬಿದ್ದ್ಬಿಡೋದು. ಹಂಗಾಗಿ ಅದು ರೋಗ ರೋಗ ಅನ್ಕೊಂಡೆ ಜನ ಅದನ್ನ ಕೈ ಬಿಟ್ಬಿಟ್ರು. ಏನ್ ರೋಗ ಇಲ್ದಾನೆ ಬೆಳೀತಾರ, ನಾವ್ ಇಷ್ಟು ಹೇಳಿದ್ವಲ್ಲ ಅಷ್ಟು ಬೆಳೀತಾ ಇದೀವಿ. ಅದೇ ಯಾವ್ದೇ ಬೆಳೆ ಆಗ್ಲಿ ಎಲ್ಲದಕ್ಕೂ ರೋಗ ಬೀಳದೆ ಅದರಿಂದ ಕಂದು ಕೊಯ್ಯೋದ್ರಿಂದಾನೆ ರೋಗ ಬರ್ತಾ ರೋಗ ಬರ್ತಾ ಇತ್ತು. ಇದಕ್ಕೂ ಈಗ ಒಳ್ಳೆ ಬೆಲೆ ಇರೋದಂತ ಮುಂದಿನ ದೊಡ್ಡ ಪ್ರಮಾಣದಲ್ಲಿ ಬೆಳಬೇಕನ್ನೋ ಉದ್ದೇಶ ಇದೆಯಾ ಸರ್? ಬೇರೆಲ್ಲ ಕಂದೆಲ್ಲ ಇಸ್ಕೊಂಡು ಹೋಗ್ತಾರ ಸರ್, ಅದು ನಾವು ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ ಸರ್, ಇನ್ನು ಮಾಡ್ತಾರ. ಮತ್ತೆ ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬಗಳು ಅಳವಡಿಸ್ಕೊಂಡಿದ್ರೆ, ಹೈನುಗಾರಿಕೆ, ಕುರಿ, ಕೋಳಿ, ಮೇಕೆ ಸಾಕಾಣಿಕೆ ತರ ಏನಾದ್ರು? ಇಲ್ಲ ಸರ್, ಅವೇನ್ ಮಾಡಿಲ್ಲ. ಏನೋ ಮಾಡಿದ್ರೆ ನಾಟಿ ಹಸು ಒಂದ್ ಮಾಡ್ಬೇಕು ಅಂತಿದೀವಿ. ನಾವು ಒಬ್ಬರೇ ಇರೋದು, ಮಕ್ಕಳು ಎಲ್ಲ ಸ್ಕೂಲಿಗೆ ಹೋಗ್ತಾರೆ ಸರ್, ಹಂಗಾಗಿ ಸಮಯ ಸಾಕಾಗಲ್ಲ ಅಂತೇಳಿ ಮಾಡಿಲ್ಲ ಸರ್, ಟೈಮ್ ಆಗಲ್ಲ. ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ರಲ್ಲ, ಇದಕ್ಕೆಲ್ಲ ಜೀವಾಮೃತ, ಘನಜೀವಾಮೃತ ಈ ತರ ಏನಾದ್ರು ಮುಂಚೆ ಮಾಡ್ತಾ ಇದ್ವಿ ಸರ್, ಜೀವಾಮೃತ ಎಲ್ಲ ಹಾಕ್ತಾ ಇದ್ವಿ. ಇತ್ತೀಚೆಗೆ ನಮ್ದು ಅದೇ ಏನಿಲ್ಲ ಬೆಳೀತ ಸರ್, ಭೂಮಿನೇ ಅಷ್ಟು ತಯಾರಾಗ್ಬಿಡ್ತು ಸರ್, ಎರಡ್ ಮೂರ್ ವರ್ಷಕ್ಕೆ ಹಂಗಾಗಿದೆ. ಎಲ್ಲ ಸಾವಯವ ಅಳವಡಿಸ್ಕೊಂಡ್ರೆ ಭೂಮಿ ಫಲವತ್ತತೆ ಆಗಿದೆ, ಆಗ್ಬಿಡುದು. ಮೂರ್ ವರ್ಷ ರೈತರು ಯಾವ್ದೇ ಭೂಮಿ ಎಷ್ಟೇ ಹಾಳಾಗಿರ್ಲಿ ಸರ್, ಭೂಮಿ ಎಷ್ಟೇ ರಾಸಾಯನಿಕ ಹಾಕಿ ಭೂಮಿ ಹಾಳಾಗಿರ್ಲಿ, ಅವ್ರಿಗೆ ಹೇಳೋದಿಷ್ಟೇ, ನಾವು ಮುಚ್ಚಿಗೆ ಮಾಡ್ಬೇಕು. ಯಾವ್ದೇ ತೋಟ, ಯಾವ್ದೇ ಗಿಡ, ಯಾವ್ದೇ ಬೆಳೆ ಆಗಿರ್ಲಿ ಮುಚ್ಚಿಗೆ ಮಾಡ್ಬೇಕು. ಎರಡ್ ತಿಂಗ್ಳಿಗೆ ಒಂದ್ಸರಿನಾರು ಜೀವಾಮೃತ ಕೊಡ್ಬೇಕು ಫಸ್ಟ್ ಗೆ ಮಾಡೋರು, ಅದು ಒಂದ್ ವರ್ಷ, ಆಮೇಲೆ ಎರಡ್ ವರ್ಷ, ಕೆಲವರು ಮೂರು ವರ್ಷದ ತನಕ ತಟ್ಟು ಸಮಯ ತಗೋದು ಬಹಳ ಹಾಳಾಗಿದ್ರೆ. ಹೌದು, ಅಷ್ಟ್ ಬಿಟ್ರೆ ಆಮೇಲೆ ಲೈಫ್ ಲಾಂಗ್ ಹಂಗೆ ಬೆಳೀತು ಸರ್, ಏನಿಲ್ದಂಗೆ ಬೆಳೀತು ಸರ್, ಕಳೆ ನಿರ್ವಹಣೆ ಮಾಡ್ಕೊಂಡ್ರೆ ಮುಗ್ದೆ ಹೋದ್ ಸರ್. ಮುಚ್ಚಿಗೆ ಮಾಡ್ಬೇಕು ಅಂದ್ರೆ ಯಾವ ತರ ಮುಚ್ಚಿಗೆ ಮಾಡಿದ್ರೆ ಅನುಕೂಲ ಅಂತ? ಅಡಿಕೆ ಸಿಪ್ಪೆ, ಗರಿ, ಯಾವ್ದೇ ಆಗ್ಲಿ ಸಣ್ಣ ಸಸಿ ಇದ್ದಾಗ ನಾವು ಅಷ್ಟು ಮುಚ್ಚಿಗೆ ಮಾಡ್ಬಿಟ್ರೆ ಅಡಿಕೆ ಸಿಪ್ಪೆನ, ಆಮೇಲೆ ಆ ಬೆಳೆದ್ ಬೆಳೆದಂಗ ಅದ್ರ ಗರಿ ಅದ್ರ ಕಸನೆ ಮುಚ್ಚಿಗೆ ಆಗುತ್ತೆ. ಆಮೇಲೆ ಕಳೆ ಕಟ್ ಮಾಡ್ತೇವಲ್ಲ ಸರ್, ಅದೇ ಮುಚ್ಚಿಗೆ ಆಗುತ್ತದೆ. ಮಧ್ಯದಲ್ಲಿ ಅಂತರ ಬೇಸಾಯ ಮಾಡೋದ್ರಿಂದ ಸಾಕಷ್ಟು ಅನಾನುಕೂಲನೇ ಆಗುತ್ತೆ. ಹೌದು ಹೌದು ಸರ್, ಟ್ಯಾಕ್ಟ್ರಿ ಬೇಸಾಯ, ಟ್ಯಾಕ್ಟ್ರಿನೇ ಹೊಡಿಬಾರ ಸರ್, ಟ್ಯಾಕ್ಟ್ರಿ, ಔಷಧಿ, ಗೊಬ್ಬರ, ಇವು ಮೂರು ಕಡ್ಡಾಯವಾಗಿ ಬಿಡ್ಬೇಕು ಸರ್, ಬಿಟ್ರೆ ಆತರ ಬೆಳೀತು. ಟ್ಯಾಕ್ಟ್ರಿ ತುಂಬಾ ಭಾರ ಇರೋದ್ರಿಂದ ನೀವ್ ಹೇಳ್ದಂಗ ಭೂಮಿ ಮೇಲೆ ಓಡಾಡಿದ್ರೆ ತುಂಬಾ ಭೂಮಿ ಗಟ್ಟಿಯಾಗುತ್ತೆ. ಗಟ್ಟಿಯಾಗ ಸರ್, ತುಳಿ ಇತ್ತಲ್ಲ ಅದು. ಹೌದು, ಗಟ್ಟಿಯಾಗುತ್ತೆ ಸರ್. ಮೊದ್ಲಂದ್ರೆ ನಮ್ಮ ತಂದೆ ನಮ್ಮ ತಾತರೆಲ್ಲ ಎತ್ತಿನ ಬೇಸಾಯ ಮಾಡ್ತಿದ್ರು, ಅಷ್ಟೊಂದು ಭೂಮಿ ಹಾಳಾಗ್ತಾರೆ. ಹಾಳಾಗಲ್ಲ ಸರ್, ಅದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗುತ್ತೆ. ಹೌದು, ಆಮೇಲೆ ಎಲ್ಲಾ ಭಾಗನ ತುಳಿಯಲ್ಲ, ಇದು ಏನ್ ಮಾಡ್ತೈತೆ, ಈ ಕಡೆಯಿಂದ ಎರಡ್ ಗಾಲಿ ಹೋಗುತ್ತೆ, ಮತ್ತೆ ಅತ್ಲಿಂದ ಎರಡ್ ಗಾಲಿ ನಾಲ್ಕು ಗಾಲಿ. ಹೌದು, ಅಲ್ಲಿಗೆ ಅಷ್ಟು ತುಳಿದಂಗ ಆಗ್ಬಿಡುತ್ತೆ. ಅದು ಎರಡು ಮಕ್ಕ ರೈತರು ಹೊಡಿಯೋದು, ಒಂದೇ ಮಕ್ಕ ಹೊಡಿಯಲ್ಲ. ಹೌದು, ಅವ್ರಿಗೆ ಬೇರ್ ಕಟ್ ಮಾಡ್ತೀವಿ, ಅದು ಗಾಯ ಆಗುತ್ತೆ, ನೋವಾಗುತ್ತೆ, ಅದಕ್ಕೂ ಜೀವ ಐತೆ, ಏನು ಅರಿವಿಲ್ಲ ರೈತರಿಗೆ ಸರ್. ಜಮೀನು ಕ್ಲೀನ್ ಆಗಿರ್ಬೇಕು, ಸ್ವಚ್ಛ ಮಾಡ್ಬೇಕು ಅನ್ನೋ ತಲೆಯಾಗಿ ಬಿಟ್ರೆ ರೈತರಿಗೆ. ಹೌದು, ಬೇರೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ನಿಮ್ಮೂರಲ್ಲೆಲ್ಲ ನಿಮ್ ತೋಟ ನೋಡಿದಾಗ ಏನಪ್ಪ ಎಲ್ಲ ಇಷ್ಟೊಂದು ಇದೆಲ್ಲ ಕಳೆ ಬಿಟ್ಕೊಂಡಿದ್ಯಾ, ಅಥವಾ ಜೀರೋ ಕಲ್ಟಿವೇಶನ್ ಮಾಡ್ತಾ ಇದೀಯಾ, ಯಾಕೆ ವ್ಯವಸಾಯ ಮಾಡಬಾರ್ದು ಅಂತ ರೈತರು ಕೇಳ್ತಾ ಇರ್ತಾರ? ಕೇಳ್ತಾರೆ ಸರ್, ಕೆಲವರೆಲ್ಲ ಮುಂಚೆ ಇವನ್ ಏನ್ ಪೆದ್ದಾಗಿದ್ದಾನೆ, ಇವ್ನ್ ಸರಿಯಾಗಿ ಗೊತ್ತಿಲ್ಲ, ಇವ್ನ್ ಏನ್ ತಿಳುವಳಿಕೆ ಇಲ್ಲ ಅಂತಿದ್ರು. ಇತ್ತೀಚೆಗೆ ಕೆಲವ್ರು ನೋಡಿ ಹೌದು ಅಳವಡಿಸ್ಬೇಕು ಅಂತ ಇವಾಗ ಬರ್ತಾ ಇದ್ರೆ ಇವಾಗ ಚೆನ್ನಾಗಿ ಇಳುವರಿ ಬರೋದು. ಯಾವ್ದೇ ಆಗ್ಲಿ ಸರ್, ನಾವು ಮಾಡಿ ನಾವು ಚೆನ್ನಾಗಾದ್ಮೇಲೆ ನಮ್ ನೋಡಿ ಅವ್ರು ಬರ್ತಾರೆ. ಸ್ಟಾರ್ಟಿಂಗ್ ಮಾಡುವ ಹಂತದಲ್ಲಿ ಯಾರು ಬರಲ್ಲ ಸರ್, ಅದು ಹೌದು. ಅವಾಗಿನ ಗೊತ್ತ, ರಿಸಲ್ಟ್ ಕಾಣಲ್ಲ, ಅವಾಗ ಬರಲ್ಲ ಸರ್. ಸಾವಯವ ಕೃಷಿ ಅಂದ್ರೆ ಈ ಪಾಳೆಕಾರ ಪದ್ಧತಿನ ಅಳವಡಿಸ್ಕೊಂಡಿದ್ವಿ ಅಂತಂದ್ರೆ, ಈ ಪಾಳೆಕಾರ ಪದ್ಧತಿ ಅಳವಡಿಸ್ಕೋಬೇಕು ಅಂತ ಏನಾದ್ರು ಅವರು ಒಂದು ಭಾಷಣ ಕೇಳೋದು ಅಥವಾ ಅವ್ರ ಪುಸ್ತಕಗಳು ಓದೋದು ಈ ತರ ಎಲ್ಲ ಏನಾದ್ರು ಮಾಡಿದ್ರೆ ಹೆಂಗೆ? ಹ್ಮ್ ಸರ್, ಅದು ಭಾಷಣ ಅಷ್ಟೇ ಕೇಳಿದ್ವಿ ಸರ್, ಅವ್ರದ್ದು ಇದು ಕಾರ್ಯಾಗಾರ ಇತ್ತು ಸರ್, ಅದು ಅವಾಗ ನಮ್ಗೂ ಅವಾಗ ಹೋಗಕ್ ಆಗ್ಲಿಲ್ಲ. ಹಂಗಾಗಿ ಎರಡ್ ಮೂರ್ ವರ್ಷದಿಂದ ಇವರು ರಾಘವ ಸರ್ ಇವ್ರ ತೋಟಕ್ಕೆ ಹೋಗ್ತಾರೆ ಸರ್. ಹೋಗ್ತೀರಾ? ಇವರು ಅದೇ ಮೆಥಡ್ ಸರ್, ಸಹಜ ಕೃಷಿ ಅಂತ. ಅವ್ರ ತೋಟದಲ್ಲೆಲ್ಲ ತುಂಬಾ ಚೆನ್ನಾಗಿ, ಬಹಳ ಚೆನ್ನಾಗಿದೆ ಸರ್. ಬರೀ ತೆಂಗು, ಹಣ್ಣಿನ ಗಿಡಗಳು ಇವೆ ಸರ್ ಎಲ್ಲ ಮಾಡಿರೋದು. ಅಡಿಕೆ ಒಂದ್ ಮಾಡಿಲ್ಲ ಸರ್ ಅವರು. ಅದೇ ಅವ್ರು ಕೇಳತ್ಗೆ ಅದು ತಿನ್ನ ಬೆಳೆ ಅಲ್ಲ, ನಮಗದ್ ಬೇಕಿಲ್ಲ, ನಿಮಗೆ ಯಾ ಬೇಕಾದ್ರೆ ನೀವು ಮಾಡ್ಕೊಳ್ರಿ ಅಂತಾರ ಅಷ್ಟೇ. ಅವ್ರೇನ್ ಮಾಡೋರ್ಗೇನ್ ಬೇಡನಲ್ಲ, ಒಟ್ ಏನಾರು ಬೆಳಿಲಿ ಸರ್, ಒಟ್ ಮಿಶ್ರ ಬೆಳೆ ಆಗಿ ಬೆಳಿಬೇಕು, ಬಹು ಬೆಳೆ ಪದ್ಧತಿ ಮಾಡ್ಬೇಕು, ವಿಷಮುಕ್ತ ಇದನ್ ಮಾಡ್ಬೇಕು ಸರ್. ವಿಷಮುಕ್ತವಾಗಿ ನಮ್ಮ ಭೂಮಿಯನ್ನ ಕಾಪಾಡ್ಕೋಬೇಕು ಸರ್. ಈ ಬಹು ಬೆಳೆ ಪದ್ಧತಿ ಅಳವಡಿಸ್ಕೊಳೋದ್ರಿಂದ ರೈತರಿಗೆ ಈ ಸಾಕಷ್ಟು ಜನ ರೈತರು ಕೃಷಿಯಲ್ಲಿ ಕೈ ಸುಟ್ಕೊಂಡ್ವಿ, ನಾ ಲಾಸ್ ಮಾಡ್ಕೊಂಡ್ವಿ, ನಷ್ಟ ಆಯ್ತು ನಮ್ಗೆ, ಈ ಕೃಷಿ ಬದುಕೆ ಬೇಡ ಅನ್ನೋಂತ ಸಾಕಷ್ಟು ಜನ ರೈತರು ಇರ್ತಾರೆ. ಅಂತ ರೈತರಿಗೆ ಈ ಬಹು ಬೆಳೆ ಪದ್ಧತಿ ಅನುಕೂಲ? ಹೌದೌದು ಸರ್, ಅದೇ ಈ ರೈತರು ಮಾಡೋದೇ ತಪ್ಪು. ಅದೇ ಸರ್, ಯಾವ್ದು ರೇಟ್ ಇರುತ್ತೆ ಅದನ್ನ ಹಾಕ್ತಾರೆ, ಅವ್ರು ಬರೋಷ್ಟೊತ್ತಿಗೆ ಅದೇ ಕಮ್ಮಿ ಆಗಿರುತ್ತೆ ಸರ್. ಅದು ಹೌದು, ಯಾವ್ದು ಕಮ್ಮಿ ಇರುತ್ತೆ ಅದನ್ನೇ ಮಾಡ್ತಾ ಹೋಗ್ಬೇಕು. ಖಂಡಿತ ಬೇಡ, ಅದು ಬೇಡ ಅಂದ್ರೆ ಫಸ್ಟ್ ಬಹು ಬೆಳೆನೇ ಮಾಡ್ಬೇಕು ಸರ್ ಎಲ್ಲರೂ. ಹೌದು, ಬಹು ಬೆಳೆ ಯಾವ ತೋಟಗಾರಿಕೆ ಆಗ್ಲಿ ಯಾವ್ದೇ ಆಗ್ಲಿ, ಈ ಕುಸ್ಕಿ ಬೆಳೆನೂ ಅಷ್ಟೇ ಸರ್, ಅಕ್ಕಡಿ ಅಂತಾನೆ ಆಗ್ತಾ ಇದ್ರು ಹಿಂದೆ, ಭೂಮಿ ಫಲವತ್ತಾಗ್ಲಿ ಅಂತಾನೆ ಆಗ್ತಾ ಇದ್ರು. ಅದು ಇತ್ತೀಚೆಗೆ ಎಲ್ಲ ಬಿಟ್ಟು ಎಲ್ಲ ಕೂಲಿರ್ಬೇಕು ಅದ್ಬೇಕು ಒಂದೇ ತರ ಹಾಕ್ಬಿಡ್ತಾರೆ ಹಿಂಗ ಹಾಳು ಮಾಡ್ಕೊಂಡು. ಈಗೆಲ್ಲ ಹಾಕಿದ್ರೆ ಪೂರ್ತಿ ಮೆಕ್ಕೆಜೋಳ ಹಾಕೋದು, ಇಲ್ಲ ಶೇಂಗಾ ಹಾಕೋದು, ಇಲ್ಲ ಈರುಳ್ಳಿ ಹಾಕೋದು, ಇಲ್ಲ ಟೊಮೆಟೊ ಹಾಕೋದು, ಪೂರ್ತಿ ಈ ತರ ಮಾಡಿ ಲಾಸ್ ಆಗ್ತೈತೆ. ಇತ್ತೀಚೆಗೆ ಈ ಅಡಿಕೆನೂ ಸಾಕಷ್ಟು ಜನ ಬೆಳೀಲಿಕ್ಕೆ ಹೊರಟಿದ್ರು ರೈತರು, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ? ಅಲ್ಲ ಒಳ್ಳೆ ಅಡಿಕೆ ಮಾಡ್ಕೊಳ್ಳಿ ತಪ್ಪೇನಿಲ್ಲ ಸರ್, ಮಿತವಾಗಿ ಮಾಡ್ಕೊಳ್ಳಿ. ಅದ್ರ ಮಧ್ಯದಲ್ಲಿ ಈ ತರ ಅಂತರ ಬೆಳೆ ಅಂತರ ಬೆಳೆ ಒಟ್ಟು ಮಿಶ್ರ ಬೆಳೆ ಮಾಡಿದ್ರೆ ಒಳ್ಳೇದು ಸರ್. ಅದು ಅಡಿಕೆಗೆಲ್ಲ ರೋಗ ಬರ್ತದವೆ, ಆಮೇಲೆ ಸುಳಿಗೆಲ್ಲ ಔಷಧಿ ಹೊಡಿತಾರೆ ಸರ್ ಈಗೆಲ್ಲ. ಹೌದು, ಒಂದೇ ಬೆಳೆ ಮಾಡೋದ್ರಿಂದ ಏನೇನೋ ನಮ್ಮ ನಮ್ಮನೆಗೆ ರೋಗಗಳು ಬರ್ತವೆ ಸರ್. ಬರ್ತವೆ, ಸುಳಿ ರೋಗ ಬರುತ್ತೆ, ಆಮೇಲೆ ಬೇರ್ ಕುಳಿಯುತ್ತೆ, ಏನೇನೋ ಹೇಳ್ತಾರೆ. ನಮ್ಮ ತೋಟದಲ್ಲಿ ಯಾವುದೂ ಇಲ್ಲ, ಯಾವುದೋ ಒಂದ ಎರಡು ಗಿಡ ಸಾಯ್ತು ಸರ್ ಅದು. ಈಗ ಹುಟ್ಟಿದ ಮಕ್ಳು ಎಲ್ಲವೂ ಬದುಕಲ್ಲ, ಆತರ ನೂರು ಗಿಡಕ್ಕೆ ಒಂದ್ ಗಿಡ ಯಾವ್ದೋ ಏನೋ ಬಂದು ಹೋಗುತ್ತೆ, ಅದೇನ್ ಲೆಕ್ಕ. ಹೌದು, ಮುಂದಿನ ಕೃಷಿಯಲ್ಲಿ ಏನೇನು ಬೆಳೆಗಳು ಅಳವಡಿಸಬೇಕು ಅಥವಾ ಬೇರೆ ಏನೇನು ಪದ್ಧತಿಗಳು ಅಳವಡಿಸಬೇಕು ಅನ್ನೋ ಉದ್ದೇಶ ಇದೆ? ಅದೇ ತರ ಇದೇ ಸಂಬಾರ ಬೆಳೆಗಳು ಒಟ್ಟು ಬಹು ಬೆಳೆಗಳನ್ನ ಮಾಡ್ಬೇಕು ಅಂತ ಸರ್. ಇದು ಒಟ್ಟು ಅಡಿಕೆ ನೀರ್ ಜಾಸ್ತಿ ಕೇಳುತ್ತಲ್ಲ ಸರ್ ಅದು. ಹೌದು, ಹಂಗಾಗಿ ಅಡಿಕೆ ಗಿಡದಾಗ ಏನ್ ನೀರ್ ಜಾಸ್ತಿ ಕೇಳಂತವನೆ ಅದ್ರ ಜೊತೆಗೆ ಅಳವಡಿಸ್ಕೊಂತ ಹೋಗ್ಬೇಕು. ನೀರ್ ಕಮ್ಮಿ ಕೇಳಂತವ್ ಬದುಗಳಲ್ಲಿ ಕಮ್ಮಿ ನೀರ್ ಬಿಡ್ತೀವಲ್ಲ ಅಂತ ಬೆಳೆಗಳನ್ನ ಅವನ್ನೇ ಒಂದ್ ಕಡೆ ಮಾಡ್ಬೇಕು ಸರ್. ಈಗ ಪ್ಯಾರ್ಲ ಗಿಡ, ದಾಳಿಂಬ್ರೆ ಕಡಿಮೆ ನೀರ್ ಬೇಕು, ಅವನ್ನ ತೋಟದಲ್ಲಿಟ್ರೆ ಅದಕ್ಕೂ ಮ್ಯಾಚ್ ಆಗಲ್ಲ ಸರ್. ನೀರ್ ಜಾಸ್ತಿ ಬೇಕು, ಅದಕ್ಕೆ ಕಡಿಮೆ ನೀರ್ ಬೇಕು. ಹೌದು, ಹಿಂಗಾಗಿ ಹಣ್ಣಿನ ಗಿಡಗಳು ಅಂತ ಬೇರೆ ಕಡೆ ಹಾಕ್ತಿವಿ. ಅಡಿಕೆ, ಬಾಳೆ, ಶುಂಠಿ, ಕಬ್ಬು ಇಂಥವೆಲ್ಲ ನೀರ್ ಅಡಿಕೆ ಗಿಡದಲ್ಲಿ ನೀರ್ ಕೇಳಂತವನ್ನೇ ಅದ್ರ ಜೊತೆಗೆ ಅಳವಡಿಸ್ಬೇಕು. ಒಟ್ಟಾರೆಯಾಗಿ ಕೃಷಿ ಬದುಕು ನಿಮ್ಗೆ ಸಂತೋಷ? ಬಹಳ ಖುಷಿ ಇದೆ ಸರ್ ನಮ್ಗೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ ಇಬ್ರು ಸರ್, ಇಬ್ರು ಹೆಣ್ಮಕ್ಳು. ಒಬ್ಳು ಇಂಜಿನಿಯರಿಂಗ್ ಮುಗಿಸಿದ್ಲು, ಇಲ್ಲೇ ಒಳಲ್ಕಿರಲ್ಲಿ ಸ್ಕೂಲ್ಗೆ ಹೋಗ್ತಾಳೆ ಸರ್. ಇನ್ನೊಬ್ಳು ಸೆಕೆಂಡ್ ಇಯರ್ ಪಿ ಯು ಸಿ ಸರ್. ಅದು ಇಬ್ರು ಚೆನ್ನಾಗಿ ಓದ್ತಾರೆ ಸರ್. ಮತ್ತೆ ಕೃಷಿ ಬದುಕು ನೀವು ಒಬ್ಬರನ್ನ ಮಾಡ್ತಾರಾ, ನಿಮ್ಗೆ ಸಹಾಯ ಯಾರು ಸಿಗ್ತಾರೆ? ಮತ್ತೆ ಇಲ್ಲ, ನಾವೇ ಮಾಡ್ತೀವಿ ಸರ್. ನಮ್ದು ಕಡಿಮೆ ಜಮೀನು ಇರಂದ್ರೆ ನಾವ್ಯಾರು ಲೇಬರ್ನೇ ಬಳಸೋದೇ ಇಲ್ಲ ಸರ್. ಈಗೆಲ್ಲ ಲೇಬರ್ ಸಿಗೋದಿಲ್ಲ ಅಂತ ಸಾಕಷ್ಟು ಜನ ಕೃಷಿನ ಕಡಿಮೆ ಮಾಡ್ತಾ ಇದಾರೆ. ನೀವು ಈ ತರ ಜೀರೋ ಕಲ್ಟಿವೇಶನ್ ಮಾಡ್ಕೊಂಡ್ರೆ ಹೆಚ್ಚು ಏನು ಲೇಬರ್ ಅವಶ್ಯಕತೆ ಇಲ್ಲ ಅಂತ? ಅವಶ್ಯಕತೆ ಇಲ್ಲ, ನಾವು ಮಾಡ್ತಾ ಇದೀವಿ. ಈಗೆಲ್ಲ ರೈತರು ಏನ್ ಮಾಡಿದಾರೆ, ರೈತರ ಮಕ್ಕಳು ಈ ಮೊಬೈಲ್ ಬಂದು ತೋಟಗಳ ಅಡಿಕೆ ಸ್ವಲ್ಪ ಹಿಂದೆ ಸ್ವಲ್ಪ ದುಡ್ಡು ಮಾಡ್ಕೊಂಡಿದಾರಲ್ಲ, ಹೌದು, ಸೋಮಾರಿತನಗಳು ಆಗ್ಬಿಡ್ತಾರೆ. ಎಲ್ಲ ಮೊಬೈಲ್ ಇಟ್ಕೊಂಡು ಮೊಬೈಲ್ ನೋಡ್ತಾವೆ, ಒಂದೆರಡು ಏನ ಸಿಂಧಿಯೋಸ ಕಟ್ಕೊಂಡ್ಬಿಡ್ತಾರೆ, ಹೌದು, ವಾರ ಸ್ವಲ್ಪ ಖರ್ಚಿ. ಅದ್ ಬಿಟ್ರೆ ಬೇರೆ ತೋಟದ ಬಗ್ಗೆ ಹಿಂಗ್ ಮಿಶ್ರ ಬೆಳೆ ಬೆಳಿಬೇಕು, ಹಣ್ಣಿನ ಬೆಳಿಬೇಕು, ತರಕಾರಿ ಬೆಳಿಬೇಕು, ಅವ್ರು ವಿಷಮುಕ್ತ ನಾವು ತಿನ್ಬೇಕು ಬೆಳಿಬೇಕು ಅನ್ನೋದು ಅವ್ರಿಗೇನು ಇದೇ ಇಲ್ಲ ಸರ್. ಇಲ್ಲ, ನೀವ್ ಹೇಳ್ದಂಗೆ ಈಗ ಯುವಕರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ನಗರಗಳಿಗೆಲ್ಲ ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲ, ಅದರಲ್ಲೂ ಕಂಪ್ನಿ ಇದ್ರಲ್ಲಿ ಕೆಲಸ ಮಾಡಿದ್ರೆ ಅವರು ಹಂಗೆ ಕೊಡಲ್ ಸರ್, ದುಡಿಸ್ಕೊಂಡೆ ಕೊಡ್ತಾರೆ ಸರ್. ಅದು ಅಷ್ಟು ಶ್ರಮ ಇರುತ್ತೆ. ಹೌದು, ಅವ್ರಿಗೆಲ್ಲ ಹೋಲ್ಸ್ಕೊಂಡ್ರೆ ಬಹಳ ನೆಮ್ಮದಿಯಾಗಿದೆ ಸರ್. ನಾವು ಇಲ್ಲಿ ಇದೇ ಖುಷಿ ಅನ್ಸುತ್ತೆ ಸರ್. ಇಂಥ ಕೃಷಿ ಕೆಲಸ ಮಾಡೋದೇ ಒಳ್ಳೇದನ್ಸುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಮುಂದಿನ ಬೀಳಿಗೆ ಒಳ್ಳೆ ಭೂಮಿನ ನಾವು ಕೊಟ್ಟೋಗ್ಬೋದು ನಮ್ಮ ಮಕ್ಕಳಿಗೆ. ಹೌದು, ಹಾಗಿದ್ರೆ ಚಿದಾನಂದಪ್ಪರೇ, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಅದೇ ನಂಬರ್ ಕೊಡ್ತೀವಲ್ಲ ಸರ್, ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಕಾಡ್ಬೋದು. ನಿಮ್ ಫೋನ್ ನಂಬರ್ ಹೇಳ್ರಿ. 9008054656. ರೈತ ಬಂದವರೇ, ಚನ್ನಪಟ್ಟಣ ಗ್ರಾಮದ ಆರ್ ಚಿದಾನಂದಪ್ಪ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9008054556. ಬಹಳ ಸಂತೋಷ ಚಿದಾನಂದಪ್ಪರ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ಚಿದಾನಂದಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಇದೀಗ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಂಧುವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಕೃಷಿಯಲ್ಲಿ ಜೈವಿಕ ಪೀಡನಾಶಕಗಳ ಮಹತ್ವ. ಈ ಒಂದು ಜೈವಿಕ ಪೀಡನಾಶಕಗಳಂದ್ರೆ ಏನಪ್ಪಾ ಅಂದ್ರೆ, ಜೀವ ಇರತಕ್ಕಂತಹ ಜೀವಾಣುಗಳು ಬೆಳೆಗಳನ್ನು ಹಾನಿ ಮಾಡತಕ್ಕಂತಹ ಕೀಟ ಅಥವಾ ರೋಗಾಣುಗಳ ಮೇಲೆ ಹಾನಿ ಮಾಡಿ ಸೊ ಅವುಗಳನ್ನು ಸಾಯಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತವೆ. ಸೊ ಹಂಗಾಗಿ ಇವಕ್ಕೆ ಜೈವಿಕ ಪೀಡನಾಶಕಗಳು ಅಂತಂದು ಕರಿತೇವೆ. ಸೊ ಈ ಜೈವಿಕ ಪೀಡನಾಶಕಗಳನ್ನು ನಾವು ಎರಡು ವಿಧಾನದಲ್ಲಿ ನಾವು ವರ್ಗೀಕರಣ ಮಾಡಬಹುದು. ಸೊ ಒಂದೇದು ಜೈವಿಕ ರೋಗನಾಶಕಗಳು, ಸೊ ಇನ್ನೊಂದು ಜೈವಿಕ ಕೀಟನಾಶಕಗಳು ಅಂತಂದು. ಸೊ ಈ ಜೈವಿಕ

ಬರಲೇ.